ಇಲ್ಲಿ ರೈತರನ್ನ ಮಾತಾಡಿಸಿ ಅವರ ಅನುಭವಗಳನ್ನ ತಮ್ಮತನ ಮುಟ್ಟಿಸುವಂತಹ ಒಂದು ಕಾರ್ಯದೊಳಗೆ ತೊಡಗಿಕೊಂಡಿವಿ. ಅನೇಕ ರೈತರು ನಮ್ಮ ಜೊತೆಗೆ ಸ್ಪಂದಿಸಿ ತಮ್ಮ ಅನುಭವಗಳನ್ನ ಹೇಳಿದ್ದಾರೆ. ಈಗ ನಮ್ಮ ಜೊತೆಗೆ ವಿಠಲ್ ಉಮರಾಣಿಯವರಿದ್ದಾರೆ. ವಿಠಲ್ ಉಮರಾಣಿಯವರು ರೈತರು ಹೌದು, ಅದರ ಜೊತೆಗೆ ಬೋರ್ವೆಲ್ ತೆಗೆಯುವಂತಹ ಒಂದು ಕಾಯಕವನ್ನ ಮಾಡ್ತಾ ಇದ್ದಾರೆ. ಸಾವಳಗಿ ಸುತ್ತಮುತ್ತ ಅನೇಕ ಬೋರ್ವೆಲ್ಗಳನ್ನ ಅವರು ಯಶಸ್ವಿಯಾಗಿ ಕೊರೆಸಿದ್ದಾರೆ. ಅವರ ಅನುಭವಗಳನ್ನ ನಾವೀಗ ಕೇಳೋಣ. ನಮಸ್ಕಾರ ವಿಠಲ್ ಉಮರಾಣಿಯವರೇ. ನಮಸ್ಕಾರ ಸರ್. ನಾನು ಸುಮಾರು 30 ವರ್ಷಗಳಿಂದ ಬೋರ್ವೆಲ್ ಉದ್ಯೋಗದಲ್ಲಿ ತೊಡಗಿಕೊಂಡಿದ್ದು, ರೈತರ ಜೊತೆಗೆ ಸತತವಾಗಿ ಸಂಪರ್ಕದಲ್ಲಿದ್ದು, ರೈತರ ಒಂದು ಕಷ್ಟ ಏನಪ್ಪ ಅಂತಂದ್ರೆ ಹೊಲದಲ್ಲಿ ನೀರಿನ ಸಲುವಾಗಿ ಬೋರ್ವೆಲ್ಗಳನ್ನು ಕೊರೆಸ್ತಕ್ಕಂಥ ಕೆಲಸ ಮಾಡೋದರಲ್ಲಿ ನಾವು ಬೋರ್ವೆಲನ್ನು ಕೊರೆಸುವಂಥ ವ್ಯವಸ್ಥೆ ರೈತರಿಗೆ ಮಾಡಿಕೊಡ್ತಾ ಇದ್ದೇವೆ. ಅದರಲ್ಲಿ ಕೆಲವೊಂದು ಜನ ತಾವ ತಮ್ಮ ನೀರನ್ನು ಹೇಳುವವರ ಜೊತೆಗೆ ನೀರನ್ನು ತೋರಿಸಿ ಪಾಯಿಂಟ್ಗಳನ್ನು ಮಾಡಿಸ್ತಾರೆ. ಕೆಲವೊಂದು ಜನ ಜವಾಲಿಸ್ಟವ್ರ ಮೇಲೆ ನಂಬಿಕೆ ಇಟ್ಟು ಅವ್ರ ಮೇಲೆ ವಿಶ್ವಾಸ ಇಟ್ಟು ಅವರು ಜವಾಲಿಸ್ಟನ್ನು ತಂದು ತೋರಿಸಿದಾಗ ಅಂತಲ್ಲಿ ನಾವು ಹೋಗಿ ಕೊಳವೆ ಬಾವಿಗಳನ್ನು ಕೊರೆಯುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ರೈತರು ಭಾಳಷ್ಟು ಬೇಸಿಗೆ ಕಾಲದಲ್ಲಿ ಬೋರ್ವೆಲ್ಗಳನ್ನು ಕೊರೆಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅವ್ರ ಜೊತೆಗೆ ನಾವು ಯಾವತ್ತು ಆ ಒಂದು ಬೋರ್ವೆಲ್ ಕೊರಿತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಈಗ ಸರಿ ಸುಮಾರು 30 ವರ್ಷಗಳಿಂದ ತಾವು ಈ ಕೆಲಸ ಮಾಡ್ತಾ ಇದ್ದೀರಿ. ಎಷ್ಟು ಅಂದಾಜು ಬೋರ್ವೆಲ್ಗಳನ್ನು ನೀವು ಕೊರೆದಿರಬಹುದು ಇಲ್ಲಿ ತನಕ? ಸುಮಾರು 30 ವರ್ಷಗಳಿಂದ ನಾ ಮಾಡ್ತಕ್ಕಂಥ ಕೊಳವೆ ಬಾವಿಗಳನ್ನು ಕೊರಿತಕ್ಕಂಥ ಅಂದಾಜು ಕೊಳವೆ ಬಾವಿಗಳನ್ನು ಕೊರೆಸಿರ್ತಕ್ಕಂಥ ಒಂದು ಸಂಖ್ಯೆಯನ್ನು ಹೇಳಬೇಕಂದ್ರೆ ಸುಮಾರು ಒಂದು 10-12 ಹಳ್ಳಿಗಳಲ್ಲಿ ನಾನು ಸಂಪರ್ಕದಲ್ಲಿದ್ದು ಒಂದು 35,000 ಮೇಲ್ಪಟ್ಟು ಬೋರ್ವೆಲ್ಗಳನ್ನು ಕೊರೆಸಿರ್ತಕ್ಕಂಥ ಕೆಲಸ ನಾನು ರೈತರ ಜೊತೆ ಮಾಡಿದ್ದೇನೆ. ಈ 35,000 ಕೊಳವೆ ಬಾವಿಗಳು ಅಂತಂದ್ರೆ ಇದರೊಳಗೆ ಯಶಸ್ವಿ ರೇಟ್ ಏನದ? ಎಷ್ಟು ಯಶಸ್ವಿಯಾಗಿ ಕೊಳವೆ ಬಾವಿಗಳನ್ನು ಕೊರೆದಿದ್ದೀರಿ ಮತ್ತು ಎಷ್ಟು ನೀರು ಇಲ್ಲದೇ ಇರುವಂತಹ ಬಾವಿಗಳಿದ್ದಾವೆ? ಸುಮಾರು 30 ವರ್ಷಗಳಿಂದ ಹಿಡಿದು ಮಾಡ್ಕೋತ ಬಂದಾಗ ಫಸ್ಟ್ ನಾನು 30 ವರ್ಷದಿಂದ ಪ್ರಾರಂಭ ಮಾಡಿದಾಗ ಕೊಳವೆ ಬಾವಿಯನ್ನು ಕೊರಿಲಿಕ್ಕೆ ಪೂಟಿಗೆ ಸುಮಾರು 16 ರೂಪಾಯಿ ರೇಟ್ಗಳನ್ನು ಹಿಡ್ಕೊಂಡು ಇವತ್ತಿನ ದಿನಮಾನದಲ್ಲಿ ಡೀಸೆಲ್ ರೇಟು ಸಾಕಷ್ಟು ಹೆಚ್ಚಿಗೆ ಆಗಿರೋದ್ರಿಂದ ಇವತ್ತಿನ ರೇಟ್ ರೈತರಿಗೆ ದುಬಾರಿ ಆಗುವಂಥ ರೇಟ್ ಆಗಿದೆ. ಸುಮಾರು 80-90 ರೂಪಾಯಿ ಬೋರ್ವೆಲ್ನ ಕೊರಿಲಿಕ್ಕೆ ಅಂದಾಜು ರೇಟ್ ಆಗುತ್ತೆ. ಮತ್ತು ಸುಮಾರು ಬೋರ್ವೆಲ್ಗಳನ್ನು ಕೊರೆಯೋದ್ರಲ್ಲಿ 100-80 ಬೋರ್ವೆಲ್ಗಳು ರೈತರಿಗೆ ನೀರು ಬಿದ್ದು ಅವರ ಒಂದು ಹರ್ಷದಾಯಕವನ್ನು ಕೊಡುವಂಥ ಆ ಬೋರ್ವೆಲ್ಗಳನ್ನು ಕೊರಿತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ. ಸಾಕಷ್ಟು ಬೋರ್ವೆಲ್ಗಳನ್ನು ಕೊರೆದಿದ್ದೀರಿ, ರೈತರ ಮುಖದೊಳಗೆ ನಗೆಯನ್ನು ಕೂಡ ಉಕ್ಕಿಸಿದ್ದೀರಿ. ನೀರು ಉಕ್ಕದಂಗೆ ನಗೆ ಕೂಡ ಉಕ್ಕಿದೆ. ಕೆಲವೊಂದು ಸಂದರ್ಭದೊಳಗೆ ನೀರು ಬರಲಿಕ್ಕಿಲ್ಲ, ಆವಾಗ ಹತಾಶೆ ನಿರಾಶೆ ಆಗಿರುವಂಥ ಸಂದರ್ಭಗಳು ಕೂಡ ಇದ್ದೇ ಇರ್ತವೆ. ಈಗ ನೀವೇನು ಬೋರ್ವೆಲ್ ಕೊರೆಸಿರಲ್ಲ, ವಿಶಿಷ್ಟವಾದಂಥ ನೆನಪಿರುವಂಥ ಬೋರ್ವೆಲ್ಗಳು ಯಾವಾದರೂ ಅದಾವ? ಇದ್ದಾವ ಸರ್. ಈ ವಿಶಿಷ್ಟವಾಗಿರ್ತಕ್ಕಂಥ ಬೋರ್ವೆಲ್ಗಳು ಇದ್ದಾವ ಅಂತಂದ್ರೆ ಸುಮಾರು 150-300 ಫೂಟ್ ಒಳಗಡೆ ನೀರು ಬಿದ್ದು ಅನೇಕ ರೈತರಿಗೆ ಅವು ಸತತವಾಗಿ ಫೇಲ್ ಆಗಲಾರ್ದೇ ಸುಮಾರು 20 ವರ್ಷಗಳ ಕಾಲ ಅದು ನೀರನ್ನು ರೈತರಿಗೆ ಕೊಡ್ತಕ್ಕಂಥ ಬೋರ್ವೆಲ್ಗಳು ಅಂದ್ರೆ ಅವರಿಗೆ ಹರ್ಷದಾಯಕ ಮತ್ತು ಸಂತೋಷವನ್ನು ಕೊಡುವಂಥ ಬೋರ್ವೆಲ್ಗಳು ಇವತ್ತು ನಾವು ಕೊರೆದಿದ್ದೇವೆ. ಅದು ಬೇಸಿಗೆ ಬರಲಿ, ಮಳೆಗಾಲ ಬರಲಿ, ಚಳಿಗಾಲ ಬರಲಿ, ಅನೇಕ ಬಾರಿ ಬರಗಾಲಗಳು ಬಿದ್ದರೂ ಕೂಡ ನೀರು ಹೋಗಲಾರದಂಥ ಬೋರ್ವೆಲ್ಗಳು ಕೂಡ ಸಾಕಷ್ಟು ರೈತರ ಮುಖದಲ್ಲಿ ನಗೆ ಕೊಡ್ತಕ್ಕಂಥ ಬೋರ್ವೆಲ್ಗಳು 70% ಬೋರ್ವೆಲ್ಗಳು ಇವತ್ತು ಇದ್ದಾವ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ರೈತರ ಮುಖಾಂತರ ಇಚ್ಛೆ ಪಡ್ತಾ ಇದ್ದೀನಿ. ಈಗ 30 ವರ್ಷಗಳ ಹಿಂದೆ ಏನು ನೀವು ಶುರು ಮಾಡಿದ್ರಿ ಅವಾಗಿನ ಒಂದು ಅಂತರ್ಜಲದ ಮಟ್ಟ ಅವಾಗ ಹೆಚ್ಚಿರಬಹುದು, ಈಗ ಬಹಳಷ್ಟು ಕಡಿಮೆ ಆಗಿರಬಹುದು. ನೀವು ಮೊದಲೇ ಸಲ ಅವಾಗ ತೆಗೆದಾಗ ಎಷ್ಟು ಫೂಟಿಗೆ ನೀರು ಸಿಕ್ಕಿತ್ತು, ಇತ್ತೀಚಿನ ದಿನಗಳಲ್ಲಿ ಎಷ್ಟು ಫೂಟಿಗೆ ನೀರು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಏನಾದರೂ ಹೇಳಬಹುದಾ? ಸರ್, ಸುಮಾರು 20-25 ವರ್ಷಗಳ ಹಿಂದೆ ಹೋದ್ರೆ ಅಂದಾಜು 150-250 ಫೂಟ್ ಅಥವಾ 300 ಫೂಟ್ ಲಾಸ್ಟ್ ಬೋರ್ ಕೊಡಿದ್ರೆ ಸುಮಾರು 2.5-3, 3.5-4, 5 ನೀರು ಬೀಳ್ತಿತ್ತು. ಅವತ್ತಿನ ಅಂತರ್ಜಲ ಮೇಲೆ ಇತ್ತು. ಅಂತರ್ಜಲ ಸುಮಾರು 200 ಫೂಟ್ ಒಳಗೆ ನಮಗೆ ರೈತರಿಗೆ ನೀರು ಸಿಗುವಂಥ ಅಂತರ್ಜಲ ಮೇಲಿತ್ತು. ಇವತ್ತಿನ ದಿನಮಾನಕ್ಕೆ ಹೋಲಿಸಿದರೆ ಸುಮಾರು ಒಂದು ಬೋರ್ವೆಲ್ಲನ್ನು ಕನಿಷ್ಠ ಪಕ್ಷ 500, ಗರಿಷ್ಠ ಅಂದರೆ 600, 700, 800, ಸುಮಾರು ಏರಿಯಾಗಳಲ್ಲಿ ಬಂದರೆ 1,000 ಫೂಟ್ಗಳಾದ್ರೂ ಕೂಡ ಕೊರೆಯುವಂಥ ವ್ಯವಸ್ಥೆ ಇದೆ. ಇವತ್ತು ಅಂತರ್ಜಲ ಕುಸಿತ ಹೋಗಿದೆ. ಅಂದರೆ ಮಳೆಗಾಲ ಕಡಿಮೆ ಆಗೋದ್ರಿಂದ, ಅನೇಕ ಬಾರಿ ಬರಗಾಲಗಳು ಬೀಳೋದ್ರಿಂದ, ನಮ್ಮ ಭೂಮಿಯಲ್ಲಿ ನೀರಾವರಿ ಕಡಿಮೆ ಇರೋದ್ರಿಂದ ಅಂತರ್ಜಲ ಕುಸಿತ ಹೋಗಿ ಇವತ್ತು ಸುಮಾರು 500-1,000 ಫೂಟ್ಗಳ ಬೋರ್ ಹೊಡೆಯುವಂಥ ವ್ಯವಸ್ಥೆ ರೈತರು ಮಾಡಬೇಕಾಗಿದೆ. ಅಂದ್ರೆ ಈಗ ಬಹಳ ಕಷ್ಟಪಡಬೇಕಾಗ್ತದೆ ಅಂತರ್ಜಲವನ್ನು ನಾವು ತಗೋಬೇಕು ಅಂತಂದಾಗ. ಇಂಥ ಒಂದು ಸಂದರ್ಭದೊಳಗೆ ತಾವು ತಮ್ಮ ವಿದ್ಯಾಭ್ಯಾಸ ಏನಾಗಿದೆ, ಏನು ಅಧ್ಯಯನ ಮಾಡಿ ತಾವು ಈ ಬೋರ್ವೆಲ್ ಉದ್ಯೋಗಕ್ಕೆ ಬಂದ್ರಿ? ಸರ್, ನಾನು ಚಿಕ್ಕಂದಿನಿಂದ ಶಾಲೆಯನ್ನು ಕಲಿತಾ ಬಂದು ಪಿ ಯು ಸಿ ಸೆಕೆಂಡ್ ಇಯರ್ವರೆಗೆ ಶಾಲೆ ಕಲಿತು, ಮುಂದೆ ಡಿಗ್ರಿಗೆ ಹೋದಾಗ ಆ ಡಿಗ್ರಿ ಕಲೀಲಿಕ್ಕೆ ಸ್ವಲ್ಪ ಅನಾನುಕೂಲ ಆಗಿ ಶಾಲೆಯನ್ನು ಮಧ್ಯದಲ್ಲೇ ನಿಲ್ಲಿಸಿ ಈ ಉದ್ಯೋಗನ ಆಯ್ಕೊಂಡು ಹೋಗಬೇಕು. ತುಂಬ ಕಷ್ಟದಾಯಕ ಇದ್ದಿರ್ತಕ್ಕಂಥ ಪರಿಸ್ಥಿತಿ ಆ ಸಂದರ್ಭದಲ್ಲಿ, ನನಗೆ ಶಾಲೆ ಕಲೀಲಿಕ್ಕೂ ಕೂಡ ಕಷ್ಟ ಇತ್ತು. ಅಂಥ ಸಂದರ್ಭದಲ್ಲಿ ನಾನು ಡಿಗ್ರಿಯನ್ನು ಮಧ್ಯದಲ್ಲಿ ನಿಂದಿರಿಸಿ ಈ ಉದ್ಯೋಗವನ್ನು ಆಯ್ಕೊಂಡು ರೈತರ ಜೊತೆಗೆ ಈ ಒಂದು ಯಾವತ್ತೂ ಉದ್ಯೋಗದಲ್ಲಿ ತೊಡಗಿ ಸುಮಾರು 30 ವರ್ಷ ನಾನು ಯಾವುದೇ ಬೇರೆ ಉದ್ಯೋಗವನ್ನು ಮಾಡದೆ ಈ ರೈತರ ಜೊತೆಗೆ ಈ ಬೋರ್ವೆಲ್ ಕೋರಿತಕ್ಕಂಥ ಕೆಲಸದಲ್ಲೇ ನಾನು ಇದೊಂದು ಉದ್ಯೋಗವನ್ನು ಮಾಡಿಕೊಂಡು ಇವತ್ತು ರೈತರು ಪ್ರತಿ ವರ್ಷ ಸುಮಾರು 300-400 ಬೋರ್ವೆಲ್ಗಳನ್ನು ಕೊರೆಯುವುದರ ಮುಖಾಂತರ ಇವತ್ತು ಆ ಒಂದು ಉದ್ಯೋಗದಲ್ಲೇ ನಾನು ಬೋರ್ವೆಲ್ ಕೋರಿತಕ್ಕಂಥ ಉದ್ಯೋಗದಲ್ಲೇ ನಾನು ಮುಂದುವರೆದಿದ್ದೇನೆ. ಅಂದರೆ ಈ ಒಂದು ಉದ್ಯೋಗ ಶುರು ಮಾಡಬೇಕು ಅಂತಂದ್ರೆ ಸಾಕಷ್ಟು ತಾವು ಬಂಡವಾಳವನ್ನು ಹಾಕಬೇಕಾಗ್ತದೆ. ಎಷ್ಟೆಷ್ಟು ಖರ್ಚು ಮಾಡಬೇಕಾಯ್ತು? ನೀವು ಮಷಿನ್ ತೊಗೊಂಡು ಬಂದು ಅದರಿಂದ ಕೆಲಸ ಮಾಡಿಸ್ಕೋಬೇಕು, ನಿಮಗೆ ಕರಿಬೇಕು, ಭಾಳ ಮುಖ್ಯ ಅಂತಂದ್ರೆ ಯಾರಾದರೂ ನಿಮ್ಗೆ ಆರ್ಡರ್ ಕೊಡಬೇಕು, ಇಲ್ಲ ಬಂದು ನೀವು ಬೋರ್ವೆಲ್ ತೆಗೀರಿ ಅಂತೇಳಿ. ಶುರು ಮಾಡುವಂಥ ಒಂದು ಸಂದರ್ಭದೊಳಗೆ ಭಾಳ ಕಷ್ಟ ಇರ್ತದೆ. ನಮ್ಮ ಪ್ರಚಾರವನ್ನು ನಾವು ಮಾಡೋದು ಭಾಳ ಕಷ್ಟ ಇರ್ತದೆ, ಜನರಿಗೆ ಹೇಳುವಂಥದ್ದು ಒಂದು ಕಷ್ಟ ಇರ್ತದೆ. ಆ ಟೈಮ್ನೊಳಗೆ ನಿಮಗೆ ಯಾವ ರೀತಿ ಉದ್ಯೋಗ ಸಿಕ್ತು ಮತ್ತು ಯಾವ ರೀತಿ ಮುಂದುವರೆದ್ರಿ? ನಾನು ಉದ್ಯೋಗವನ್ನು ಆರಿಸಿಕೊಂಡಾಗ ಚಿಕ್ಕಂದಿನಲ್ಲೂ ರೈತರ ಜೊತೆಗೆ ಸಂಪರ್ಕದಲ್ಲಿದ್ದು ಅನೇಕ ಹಿರಿಯರ ಮಾರ್ಗದರ್ಶನದ ಮುಖಾಂತರ ನಾನು ಈ ಉದ್ಯೋಗದಲ್ಲಿ ತೊಡಕೊಂಡು, ನಾನು ಅವತ್ತು ಈ ಉದ್ಯೋಗಕ್ಕೆ ಖರ್ಚು ಮಾಡಿರ್ತಕ್ಕಂಥದ್ದು ಕಡಿಮೆ. ಯಾಕಂದರೆ ಅವತ್ತು ಈ ಫೋನ್ ಸೌಕರ್ಯಗಳಿರಲಿಲ್ಲ, ಅವತ್ತು ಅನೇಕ ಲ್ಯಾಂಡ್ಲೈನ್ಗಳ ಮುಖಾಂತರ ನಾನು ರೈತರ ಸಂಪರ್ಕ ಮಾಡ್ತಿದ್ದೀವಿ. ಆಮೇಲೆ ವಿಸಿಟಿಂಗ್ ಕಾರ್ಡ್ಗಳನ್ನು ಮಾಡೋದ್ರ ಮುಖಾಂತರ, ಬೋರ್ಡ್ಗಳನ್ನು ಹಾಕೋದ್ರ ಮುಖಾಂತರ ಸುಮಾರು ಅವತ್ತಿನ ಕಾಲದಲ್ಲಿ ನಾವು ಪ್ರಾರಂಭ ಮಾಡಿರ್ತಕ್ಕಂಥ ಈ ಉದ್ಯೋಗದ ಕಾಲದಲ್ಲಿ ಸುಮಾರು ರೈತರ ಅನುಕೂಲಕ್ಕಾಗಿ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಿದಾಗ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರು ನಾವು ರೈತರ ಹೊಲಕ್ಕೆ ಗಾಡಿ ತೊಗೊಂಡು ಹೋಗಿ ಒಂದು ಆ ಉದ್ಯೋಗದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದೇನು ಭಾಳ ಇದ್ದಿದ್ದಿಲ್ಲ. ಸುಮಾರು ಒಂದು 10,000-15,000 ರೂಪಾಯಿ ಖರ್ಚು ಮಾಡಿ ಈ ಉದ್ಯೋಗವನ್ನು ಪ್ರಾರಂಭ ಮಾಡಿದ್ವಿ. ರೈತರು ಭಾಳ ಪ್ರಾಮಾಣಿಕ ಜನ, ಯಾಕಂದರೆ ನಾವು ಬೋರ್ವೆಲ್ ಕೊರೆದ ನಂತರ ಅವರು ಪ್ರಾಮಾಣಿಕವಾಗಿ ನಮ್ಮ ದುಡ್ಡನ್ನು ಕೊಟ್ಟು ನಾವು ಆ ಉದ್ಯೋಗದಲ್ಲಿ ಭಾಳಷ್ಟು ರೈತರ ಆಶೀರ್ವಾದದಿಂದ ಯಶಸ್ವಿಯಾಗಿ ನಾನು ಆ ಉದ್ಯೋಗವನ್ನು ಮಾಡಿದ್ದೀನಿ ಅಂತ ಹೇಳ್ತೀನಿ. ಈಗ ಮಷಿನ್ ಅದೆಲ್ಲ ಎಷ್ಟಕ್ಕೆ ನೀವು ತೊಗೊಂಡಿದ್ರಿ ಅವಾಗ? ಆ ಸಂದರ್ಭದಲ್ಲಿ ನಾನು ಮಷಿನ್ ತಗೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ, ಆದರೂ ಒಬ್ಬರ ಮಾಲಕರ ಮುಖಾಂತರ ಆ ಉದ್ಯೋಗನ ಅಳವಡಿಸಿಕೊಂಡಾಗ ಅವರು ನಮಗೆ ಸಹಾಯ ಮಾಡಿ ಅವರ ಪರ್ಚೇಸ್ ಮಾಡಿರ್ತಕ್ಕಂಥ ಗಾಡಿಯನ್ನು ನಮಗೆ ಕೊಟ್ಟು ಆ ಉದ್ಯೋಗದಲ್ಲಿ ತೊಡಗಿಸಿದ್ರು. ಇದರಿಂದ ನಿಮಗೆ ಭಾಳ ಅನುಕೂಲ ಆಯಿತು, ಮುಂದುವರಿಯೋದಕ್ಕೆ ಅನುಕೂಲ ಆಯಿತು ಅಂತೀರಿ? ಆ ಉದ್ಯೋಗದಲ್ಲಿ ನಾನು ರೈತರ ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡು ಆ ಉದ್ಯೋಗವನ್ನು ಮಾಡಿಕೊಂಡು ಆ ಬೋರ್ವೆಲ್ ಕೋರಿತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಿ ರೈತರಿಗೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಟ್ಟು ರೈತರಿಗೂ ಅನುಕೂಲ ಆಗುವಂಥ ಕೆಲಸ, ಅದರ ಜೊತೆಗೆ ನಾನು ಭಾಳಷ್ಟು ರೈತರ ಆಶೀರ್ವಾದದಿಂದ ಮುಂದೆ ಬಂದೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಉಮರಾಣಿ ಅವರ, ಈಗ ಒಂದೇ ಸಲ ನೀವೇನು ಬೋರ್ವೆಲ್ ಕೊರೆದಿರ್ತೀರಲ್ಲ, ಅದು ಭಾಳ ನೆನಪಿನೊಳಗಿರ್ತದೆ. ತಮಗೆ ನೆನಪದ ಎಲ್ಲಿ ತಾವು ಒಂದೇ ಬೋರ್ವೆಲ್ ಕೊರೆದ್ರಿ ಮತ್ತು ಇನ್ನತನ ಅದರದ ಪರಿಸ್ಥಿತಿ ಏನದ ಅಂಥೇಳಿ? ಸುಮಾರು 30 ವರ್ಷಗಳ ಹಿಂದೆ 1990 ನಾನು ಪ್ರಾರಂಭಿಸಿದಾಗ ನಾನು ಇವತ್ತೂ ಕೂಡ ನೆನಪಿಟ್ಟಿರ್ತಕ್ಕಂಥ ಒಂದು ಬೋರ್ ಕೊರೆದಿರ್ತಕ್ಕಂಥ ಪ್ಲೇಸು ಅತ್ನಿ ತಾಲೂಕಿನ ನಂದಗಾಂವ್ ಗ್ರಾಮದಲ್ಲಿ ಮುರ್ಯಪ್ಪ ಕರ್ಯಪ್ಪ ಮಾಯಪ್ಪನವರು ಅನ್ನುವಂಥವ್ರು ಒಬ್ಬರ ತೋಟದಲ್ಲಿ ನಾನು ಪ್ರಥಮವಾಗಿ ಅಲ್ಲಿ ಪಾಯಿಂಟ್ ಮಾಡಲಿಕ್ಕೆ ಹೋದಾಗ ಅದು ಯಶಸ್ವಿಯಾಗಿ ಸುಮಾರು 300 ಫೂಟ್ ಹೊಡೆದ್ರೊಳಗೆ 4.5 ಇಂಚ್ ನೀರು ಬಿದ್ದಿತ್ತು. ಇವತ್ತು ಕೂಡ ಆ ಬೋರನ್ನು ನಾನು ಹೋಗಿ ತೋರಿಸಂದ್ರೆ ಅಲ್ಲಿ ಹೋಗಿ ನೋಡಿ ಆ ಬೋರ್ ತೋರಿಸ್ಲಿಕ್ಕೆ ಸಾಧ್ಯತೆ. ಅದು ನಾನು ಫಸ್ಟ್ ಕೊರೆದಿರ್ತಕ್ಕಂಥ ಕೊಳವೆ ಬಾವಿ. ಅದ್ಭುತ, ಇನ್ನೂ ನೆನಪದ ನೋಡ್ರಿ ನಿಮಗೆ 4.5 ಇಂಚ್ ನೀರು ಬಿದ್ದಂಥದ್ದು. ಈಗ ಈ 4.5 ಇಂಚ್ ಅಂತ ಏನು ತಾವು ಹೇಳಿದ್ರ ನೀರು, ಯಾವ ರೀತಿ ಇದು ಅಳಿತಾರ ಮತ್ತು ಯಾವ ರೀತಿ ಇದ್ರ ಫ್ಲೋ ಇರ್ತದೆ, ಇದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? 4.5 ಇಂಚ್ ನೀರು ಅಂತಂದ್ರೆ ಇದರ ಅರ್ಥ ಏನಾಗ್ತದೆ ಅಂತ? ಸರ್, ಇದು ಆ ಬೋರ್ವೆಲ್ ಅವರು ಕೊರಿತಕ್ಕಂಥ ಒಂದು ಗಾಡಿಯಲ್ಲಿ ಒಂದು ಈಗೇನು ನಾವು ಇಂಚ್ ಪಟ್ಟಿ ಎತ್ತೀವೋ ಆ ಟೈಪ್ ಒಂದು ತ್ರಿಕೋನ ಇದರ ಆಕಾರದಲ್ಲಿ ಒಂದು ಮಾಪಕದಲ್ಲಿ ಅದನ್ನು ತಯಾರು ಮಾಡಿ ಅದರಲ್ಲಿ ಸೆಂಟರ್ ನೀರು ಹೋಗುವಂಥ ಸಂದರ್ಭದಲ್ಲಿ ತ್ರಿಕೋನ ಟೈಪ್ ಒಂದು ಕೋನನ್ನು ತಯಾರು ಮಾಡಿ ಅದರಲ್ಲಿ ನೀರು ಹರಿದು ಹೋಗುವ ಮುಂದೆ ಅದರಲ್ಲಿ ಒಂದು ಇಂಚ್ ಪಟ್ಟಿಯನ್ನು ಇಟ್ಟು ಅವರು ಮಾಪ್ ಮಾಡ್ತಿದ್ರು. ಅದು ಎಷ್ಟು ಇಂಚ್ ಹರಿತಾ ಇದೆ, ಅದು ಹೆಂಗೆ ನೀರು ಬಿದ್ದಿದೆ ಅನ್ನೋದು ಅದರ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಅಂದರೆ ಈಗ 4.5 ಇಂಚು ನೀರು ಅಂತಂದರೆ ನೆಲದೊಳಗೆ ಎಷ್ಟು ಪ್ರಮಾಣದ ನೀರದ ಅನ್ನೋದು ನಮಗೆ ಗೊತ್ತಾಗ್ತದಂತ್ರಿ? ಸರ್, ನೆಲದೊಳಗೆ ಹೆಚ್ಚಾನೆಚ್ಚು ನೀರಿನ ಪ್ರಮಾಣ ಜಾಸ್ತಿ ಇದ್ದಾಗ ನಮಗೆ ಮ್ಯಾಗ ನೀರು 4.5 ಇಂಚ್ ಬರ್ತೈತಿ. ಕೆಲವೊಂದು ಅಂತರ್ಜಲ ಭೂಮಿ ಒಳಗೆ ಸಾಕಷ್ಟು ಇದ್ರೂ ಕೆಲವೊಂದು ಕಡೆ ನೀರು ಇರ್ತದೆ, ಕೆಲವೊಂದು ಕಡೆ ನೀರು ಇರಂಗಿಲ್ಲ. ಇವತ್ತು ಜವಾಲಿಸ್ಟ್ ಇರ್ಬೋದು, ಅನೇಕ ವಿಜ್ಞಾನಿಗಳು ಹೇಳತಕ್ಕಂಥ ಪ್ರಕಾರ ಅವರು ಕರೆಕ್ಟಾಗಿ ಜವಾಲಿಸ್ಟ್ ಅವರು ತಮ್ಮ ಇದರ ಮೇಲೆ ಹೇಳಿದಾಗ ಅಲ್ಲಿ ನಾವು ಪಾಯಿಂಟ್ ಮಾಡಿದಾಗ ಅದು 4.5 ಇಂಚು 5 ಇಂಚು ನೀರು ಆ ಒಂದು ಅಂತರ್ಜಲ ನಮಗೆ ಸಿಕ್ಕಿರ್ತಕ್ಕಂಥ ಉದಾಹರಣೆ ಇದಾವೆ. ಈಗ ತಾವು ಬೋರ್ವೆಲ್ ಕೊರೆಯುವಂತಹ ಒಂದು ಸಂದರ್ಭದೊಳಗೆ ಜಿಯಾಲಜಿಸ್ಟ್ ಹೇಳಿದ ಪಾಯಿಂಟ್ಗಳೇನಿರ್ತಾವ, ರೈತರು ಹೇಳುವಂತಹ ಒಂದು ಪಾಯಿಂಟು ಅಲ್ಲೇ ಕೊರೀತಿರೋ ಅಥವಾ ನೀವೇ ಸಜೆಷನ್ ಕೊಡ್ತಿರೋ ಇಲ್ಲ ಇಂಥಲ್ಲಿ ಕೊರೀರಿ ಅನ್ನುವಂಥದ್ದನ್ನು ಕೂಡ ತಾವು ಹೇಳ್ತಾ ಇದ್ದೀರೋ, ಯಾವ ರೀತಿ ಸರ್ವಿಸ್ ಮಾಡ್ತಾ ಇದ್ರಿ ಸರ್? ಈಗ ವಿಶೇಷವಾಗಿ ನಾವು ಹೇಳ್ಬೇಕಂದ್ರೆ ಜವಾಲಿಸ್ಟ್ ಅವ್ರ ಕಡೆ ತೋರಿಸಿದ್ರೆ ಜವಾಲಿಸ್ಟ್ ಅವ್ರು ಹೇಳಿದ್ರೆ ಪಾಯಿಂಟ್ ಮಾಡಿಸ್ತೀವಿ, ಈ ಪ್ರೈವೇಟ್ದವ್ರನ್ನ ಕರ್ಕೊಂಡು ಬಂದ ತೋರಿಸಿದ್ರೆ ಆ ಪಾಯಿಂಟ್ ಮಾಡಿಸ್ತೀವಿ. ಅದರ ಅನುಭೋಗ ಆ ನೀರು ಹೇಳುವವರ ಜೊತೆಗೆ ಇರೋದ್ರಿಂದ ಕೆಲವೊಂದ್ಸಲ ಇಂಥಲ್ಲೇ ಪಾಯಿಂಟ್ ಮಾಡಬೇಕು ಅಂತೇಳಿ ನಾವು ಗುರುತಿಸ್ತೀವಿ. ಯಾಕಂದ್ರೆ ಆ ಭೂಮಿ ಗುಣಧರ್ಮದ ಮೇಲೆ ಆ ಮಾಡಿರ್ತಕ್ಕಂಥ ಒಂದು 30 ವರ್ಷದ ಸರ್ವಿಸದ ಮ್ಯಾಗ ಇವತ್ತು ರೈತರಿಗೆ ನಾವು ಒಂದು ಸ್ವಲ್ಪ ಹಿಂಗೆ ಮಾಡಿದ್ರೆ ಹಿಂಗಾಕತಿ ಅನ್ನುವಂಥ ವ್ಯವಸ್ಥೆ ಒಳಗೆ ಕೆಲವೊಂದು ಬದಲಾವಣೆ ಮಾಡಿಸಿನೂ ಮಾಡ್ತೀವಿ. ಈಗ ಅಂತರ್ಜಲವನ್ನು ನಾವು ಸರಿಯಾಗಿ ಗುರುತು ಹಿಡಿಬೇಕು ಅಂತಂದ್ರೆ ಭೂಗರ್ಭದ ಜ್ಞಾನ ನಮಗೆ ಭಾಳ ಮುಖ್ಯ, ಅದರ ಅನುಭವ ಭಾಳ ಮುಖ್ಯ. ತಾವು ಅದನ್ನ ಸಿಸ್ಟಮೆಟಿಕ್ ಆಗಿ ಅಧ್ಯಯನ ಮಾಡಿದ್ದೀರಿ ಭೂಗರ್ಭದ ಬಗ್ಗೆ, ಎಲ್ಲಿ ನೀರಿರ್ತಾವ, ಹೆಂಗೆ ನೀರಿರ್ತಾವ, ಎಂಥ ಲಕ್ಷಣಗಳಿದ್ರೆ ನೀರು ನಮಗೆ ಸಿಗ್ತಾವ ಅನ್ನೋದ್ರ ಬಗ್ಗೆ ಎಲ್ಲೆಲ್ಲಿ ಅಧ್ಯಯನ ಮಾಡಿದ್ರಿ, ಈ ಭಾಗದ ಒಂದು ಅಧ್ಯಯನ ಮಾಡಿದ್ದೀರಾ ಹೆಂಗ ಅಂತ ನೀವು? ಸರ್, ಇವತ್ತು ಜವಾಲಿಸ್ಟ್ ಅವ್ರು ಹೇಳಿದ ಪಾಯಿಂಟ್ಗಳಿರ್ಬೋದು, ಅನೇಕ ಜನ ಇವತ್ತು ತಮ್ಮ ಸ್ವಂತ ಒಂದು ಯಾವುದೋ ಒಂದು ಧಾರ್ಮಿಕ ಶಕ್ತಿಯಿಂದ ಹೇಳತಕ್ಕಂಥ ಪಾಯಿಂಟ್ಗಳಿರ್ಬೋದು, ಇವತ್ತು ನೀರು ಚಲೋ ಬೀಳ್ತತಿ ಅಥವಾ ಇಲ್ಲಿ ಬೀಳಂಗಿಲ್ಲ, ಇಂಥಲ್ಲೇ ನೀರು ಹಾಕತಿ, ಇಂಥಲ್ಲೇ ಸಿವಿ ನೀರು ಇರ್ತತಿ, ಇಂಥಲ್ಲೇ ಸೌಳ್ ನೀರು ಇರ್ತಾವ, ಹಿಂಗೆ ಹೇಳುವಂಥದ್ದನ್ನು ಅವರು ಹೇಳಿರ್ತಕ್ಕಂಥ ಇದ್ರ ಮ್ಯಾಗ ಇವತ್ತು ಕೆಲವೊಂದು ಕಡೆ ಭೂಮಿ ಒಳಗೆ ಅಂತರ್ಜಲ ಇವತ್ತೂ ಮೇಲೆ ಸಿಗ್ತತಿ. 100, 120 ಫೂಟು, 150 ಫೂಟು ಹೊಡೆದ್ರು 5-6 ಇಂಚ್ಗಟ್ಟಲೆ ನೀರು ಬೀಳುವಂಥ ಅಂತರ್ಜಲ ಮೇಲೆ ಇದ್ದಂಥ ಒಂದು ಕೆಲವೊಂದು ಏರಿಯಾ ಐತಿ. ಕೆಲವೊಂದು ಏರಿಯಾ ಈ ಡ್ರೈ ಏರಿಯಾ ಅಂದ್ರೆ ಮಡ್ಡಿ ಏರಿಯಾದಾಗ ಬರ್ತಕ್ಕಂಥಲ್ಲಿ ಪಾಯಿಂಟ್ ಮಾಡಿದ್ರೆ ಅಲ್ಲಿ ಸಿಮಿ ನೀರು ಬೀಳ್ತಾವ, ಇಂಥಲ್ಲಿ ಸೌಳ್ ನೀರು ಬೀಳ್ತಾವ ಅಂತ ಹೇಳಲಿಕ್ಕೆ ನಮಗೆ ಆ ಭೂಮಿ ಗುಣಧರ್ಮದ ಮ್ಯಾಗ ನಾವು ಹೇಳಕ್ಕೆ ಸಾಧ್ಯತೆ. ಕೆಲವೊಂದು ಕಡೆ ಹೆಚ್ಚಾನೆಚ್ಚು ಸಿಮಿ ನೀರು ಬೀಳ್ತಾವ, ಕುಡಿಲಿಕ್ಕೆ ಉಪಯೋಗ ಆಗತಕ್ಕಂಥ ನೀರು ಬೀಳ್ತಾವ. ಕೆಲವೊಂದು ಕಡೆ ದನ ಕರಾರು ಕುಡಿಲಕ್ಕೆ ಬರಲಾರ್ದಂಥ ನೀರು ಭೂಮಿ ಒಳಗೈತಿ, ಅದು ಹಿನ್ನೀರಿನಿಂದ ನಿಂತಿರ್ತಕ್ಕಂಥ ನೀರು ನಾವು ಅಲ್ಲಿ ಹೋಗಿ ಬೋರ್ ಮಾಡಿದಾಗ ಅಲ್ಲಿ ನೀರು ವ್ಯವಸ್ಥಿತವಾಗಿ ಚಲೋ ನೀರು ಸಿಗೋದಿಲ್ಲ. ನಾವು ಹೆಚ್ಚಾನೆಚ್ಚು ಡ್ರೈ ಏರಿಯಾ ಮತ್ತು ಮಡ್ಡಿ ನೆಲ ಈ ಕೆಂಪು ಮಣ್ಣು ಇಂಥಲ್ಲಿ ಹೊಡೆದ್ರೆ ಮಾತ್ರ ನೀರು ನಮಗೆ ಚಲೋ ನೀರು ಸಿಗ್ತಾವ ಅಂತ ಹೇಳ್ಬೋದು. ಈ ಕಪ್ಪು ನೆಲದೊಳಗೇನು ನೀರು ಬರ್ತಾವಲ್ಲ, ಅವು ಸೌಳ್ ನೀರು ಇರ್ತಾವಂತೀರಿ? ಕಪ್ಪು ನೆಲದಲ್ಲಿ ಬರ್ತಕ್ಕಂಥ ನೀರಿನಲ್ಲಿ ಆ ಸೌಳ್ ನೀರನ್ನು ಜಾಸ್ತಿ ಇರ್ತದೆ, ಮತ್ತು ಇನ್ನೂ ಕೆಲವೊಂದು ಕಡೆ ಹೋದ್ರೆ ಹಿನ್ನೀರಿನಿಂದ ನಿಂತಿರ್ತಕ್ಕಂಥದ್ದಿರ್ಬೋದು, ಈ ಎರಿ ಮಣ್ಣಿನಲ್ಲಿ ಇರ್ತಕ್ಕಂಥದ್ದಿರ್ಬೋದು, ಅಲ್ಲಿ ಸೌಳು ಮತ್ತು ಕಹಿ ಎರಡೂ ಸಿಗ್ತದೆ ಸರ. ಹೆಚ್ಚಾನೆತ್ತಿ ನೀರು ನಮಗೆ ಚಲೋ ಸಿಗ್ಬೇಕಪ್ಪ ಅಂತಂದ್ರೆ ನಾವು ಮಡ್ಡಿ ಏರಿಯಾದಾಗ ಭಾಳ ನೀರು ಒಳ್ಳೇದು ನೀರು ಬೀಳ್ತತಿ, ಅದು ಬೆಳೆಗಳಿಗೂ ಅನುಕೂಲ ಆಕೈತಿ. ವಿಠಲ್ ಅವರೇ, ಈಗ ನಾನು ಬೋರ್ ತೆಗಿಬೇಕು ಅಂತಂದ್ರೆ ನಾನು ತಮಗೆ ಕೇಳ್ತೀನಿ ಒಂದು ಬೋರ್ವೆಲ್ ನಮ್ಮಲ್ಲಿ ಹಾಕಿಕೊಳ್ರಿ ಅಂತ ಹೇಳಿ. ಸಾಮಾನ್ಯವಾಗಿ ಒಂದು ಸರಾಸರಿಯಾಗಿ ಒಂದು ಬೋರ್ವೆಲ್ ಸುಮಾರು 200 ಫೂಟು ನಾವು ಬೋರ್ವೆಲ್ ತೆಗಿಬೇಕು ಅಂತಂದ್ರೆ ಎಷ್ಟು ಖರ್ಚು ಬರ್ತದೆ ಒಬ್ಬ ರೈತಗೆ? ಸುಮಾರು 200 ಫೂಟ್ ಬೋರ್ವೆಲ್ ತೆಗಿಬೇಕಂತಂದ್ರೆ ಸುಮಾರು ಒಂದು 25,000-30,000 ರೂಪಾಯಿ ಬೋರ್ವೆಲ್ ಕೊರಿಯತಕ್ಕಂಥ ಖರ್ಚಾಗತ್ತೆ. ಇನ್ನು ಅದಕ್ಕೆ ಮೋಟ್ರ್ ಅಳವಡಿಸ್ಬೇಕಪ್ಪ ಅಂತಂದ್ರೆ ಸುಮಾರು ಒಂದು 35,000-40,000 ರೂಪಾಯಿ ಮೋಟ್ರ್ ಬರ್ತದೆ ಖರ್ಚು, ಪೈಪು ಮೋಟ್ರ್ ಕೇಬಲ್ ಎಲ್ಲ ಸೇರಿ. ಇನ್ನು ಅದಕ್ಕೆ ಲೈನ್ ಅಳವಡಿಸ್ಕೋಬೇಕಪ್ಪ ಅಂತಂದ್ರೆ ಅದು ತಮ್ಮ ಮನೆಯಲ್ಲಿ ಸ್ವಂತ ಇದ್ರೆ ಆ ಲೈನ್ ಉಪಯೋಗ ಮಾಡಿ ಅದಕ್ಕೊಂದು ಹೆಚ್ಚಿನ ನಾವು ಡಿಪಾಸಿಟನ್ನು ಮಾಡಿ ಮಾಡ್ಕೋಬೋದು, ಇಲ್ಲ ಹೊಲದಾಗಿದ್ರು ಅಲ್ಲಿನೂ ಕೂಡ ಮಾಡ್ಕೊಳಕ್ಕೆ ಸಾಧ್ಯತೆ. ಅದು ಎಲ್ಲ ಸೇರಿ ಸುಮಾರು ಒಂದು 60,000-70,000 ಒಂದು ಬೋರ್ವೆಲ್ ಖರ್ಚಾಗುತ್ತೆ. ಉಮರಾಣಿಯವರೇ, ಈಗ ಒಂದು ವಿಚಾರವನ್ನು ತಮಗೆ ಕೇಳ್ತೀನಿ. ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ನೀರಿನ ಪಾಯಿಂಟ್ ಹೇಳಬೇಕು ಅಂತಂದ್ರೆ ನಾವು ಭೂಗರ್ಭಶಾಸ್ತ್ರಜ್ಞರ ಕಡೆ ಹೋಗ್ತೀವಿ, ಜಿಯಾಲಜಿಸ್ಟ್ ಕಡೆ ಹೋಗ್ತೀವಿ. ಅವರು ವೈಜ್ಞಾನಿಕವಾಗಿ ಭೂಮಿಯನ್ನು ಅಧ್ಯಯನ ಮಾಡಿರ್ತಾರೆ, ನೀರು ಇಲ್ಲಿ ಸಿಗ್ತದೆ ಅಂತೇಳಿ ಹೇಳ್ತಾರೆ. ಇನ್ನು ಸಾಮಾನ್ಯವಾಗಿ ನಾವು ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದೊಳಗೆ ನೋಡುವುದೇನಪ್ಪ ಅಂತಂದ್ರೆ ಒಂದು ಸಾಂಪ್ರದಾಯಿಕ ಪದ್ಧತಿಯನ್ನು ಉಪಯೋಗ ಮಾಡಿಕೊಂಡು ನೀರು ಹೇಳುವಂಥವ್ರನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ತೆಂಗಿನಕಾಯಿ ಹಿಡಿದು ನೀರನ್ನು ಹೇಳುವಂಥವ್ರು ನಾವು ನೋಡ್ತಾ ಇದ್ದೀವಿ. ಆಮೇಲೆ ಬೇವಿನ ಕಡ್ಡಿಯನ್ನು ಹಿಡಿದು ನೀರನ್ನು ಹೇಳುವಂಥವ್ರನ್ನು ನಾವು ನೋಡ್ತಾ ಇದ್ದೀವಿ. ಈ ಎರಡೂ ಪದ್ಧತಿಗಳನ್ನು ತಾವು ನೋಡಿದ್ದೀರಿ, ತಮಗೆ ಯಾವ ಪದ್ಧತಿ ಬರೋಬ್ಬರಿ ಅನ್ನಿಸ್ತದೆ? ಸರ್, ಇವತ್ತು ಬೋರ್ವೆಲ್ ಕೊರಿ ಮುಂದೆ ನಾವು ಧಾರ್ಮಿಕವಾಗಿ ಹೇಳ್ತಕ್ಕಂಥವ್ರು ಅನೇಕ ತಮ್ಮ ತೆಂಗಿನಕಾಯಿ ಇರ್ಬೋದು, ಇವತ್ತು ಬೇವಿನ ಕಡ್ಡಿ ಇರ್ಬೋದು, ಅನೇಕ ಬಂಗಾರದ ಉಂಗುರಗಳಿಂದ ನೋಡ್ಬೋದು, ಚಡಿಗಳ ಮೇಲೆ ನೋಡ್ಬೋದು, ಅಥವಾ ಇದನ್ನು ಬಿಟ್ಟು ನಾವು ವಿಜ್ಞಾನವನ್ನು ಆ ಭೌಗೋಳ ಶಾಸ್ತ್ರವನ್ನು ಅಧ್ಯಯನ ಮಾಡಿರ್ತಕ್ಕಂಥ ಜವಾಲಜಿಸ್ಟ್ ಕಡೆಯೂ ತೋರಿಸಿರ್ತಾರೆ. ಇವು ಎರಡರಲ್ಲಿ ವಿಶೇಷವಾಗಿ ಜವಾಲಜಿಸ್ಟ್ ಏನು ಪಾಯಿಂಟ್ಗಳನ್ನು ಮಾಡಿರ್ತಾರೋ ಅವರು ನೀರು ಬೀಳೋದು ಅವರ ಅಧ್ಯಯನ ಮುಖಾಂತರ ಏನು ಹೇಳ್ತಾರಪ್ಪ ಅಂತಂದ್ರೆ ಭೂಮಿ ಒಳಗೆ ನಿಮಗೆ 1.5-2.5 ಇಂಚ್ ನೀರು ಐತೆ ಅಂತ ಹೇಳ್ತಾರೆ. ನಾವು ವೈಜ್ಞಾನಿಕವಾಗಿ ಇವತ್ತು ಅನೇಕ ತಂತ್ರಜ್ಞಾನಗಳ ಮುಖಾಂತರ ಇವರೇನು ಬೇವಿನ ಕಡ್ಡಿ ತೆಂಗಿನಕಾಯಿ ತಮ್ಮ ದೈವಿ ಶಕ್ತಿ ಮೇಲೆ ಹೇಳ್ತಾರಲ್ಲೋ, ಅವ್ರಿಗಿಂತಲೂ ನೀರು ಬೀಳೋದು ಕಡಿಮೆ ಇದ್ದರೂ ಕೂಡ ಜಾಸ್ತಿ ದಿನ ಬಾಳಿಕೆ ಬರೋದು ಮತ್ತು ಭೂಮಿ ಒಳಗೆ ನೀರು ಅವರು ಉಳಿಯೋದು ಅದು ಬೋರ್ ಕಂಟಿನ್ಯೂ ಆಗಿ ನಡೀತಕ್ಕಂಥದ್ದು ಹೆಚ್ಚಿಗೆ ಏನಪ್ಪ ಅಂತಂದ್ರೆ ಅದು ಜವಾಲಜಿಸ್ಟ್ ಅವರು ಏನು ಹೇಳ್ತಾರೋ ಅದೇ ಭೂಮಿ ಒಳಗೆ ನೀರು ಹೆಚ್ಚಾನೆಚ್ಚು ಸಕ್ಸಸ್ ಇರ್ತದೆ. ಅಂದ್ರೆ ವೈಜ್ಞಾನಿಕವಾದಂತಹ ವಿಧಾನದ ಬಗ್ಗೆ ನಾವು ಹೆಚ್ಚಿನ ಒಂದು ಮುತುವರ್ಜಿಯನ್ನು ವಹಿಸಬೇಕು. ಅದು ಏನದ ಸರಳವಾದಂಥದ್ದು ಮತ್ತು ನಿಜವಾದಂಥ ಒಂದು ಪದ್ಧತಿ ಅಂತೇಳಿ ಹೇಳ್ಬೋದು ಅಂತೀರಿ. ಇವತ್ತು ಜವಾಲಜಿಸ್ಟ್ ಅವರು ಹೇಳಿದಿರತಕ್ಕಂಥ ಪಾಯಿಂಟ್ಗಳು ಅವರು ಅಧ್ಯಯನ ಮಾಡಿರ್ತಾರೆ. ಅಧ್ಯಯನ ಮಾಡಿ ಭೂಮಿ ಗುಣಧರ್ಮವನ್ನು ನೋಡಿ ಅವರು ಅಧ್ಯಯನ ಮಾಡಿ ಅವರು ಒಂದು ಏನು ವಿಚಾರದ ಮೇಲೆ ಅದನ್ನು ಸ್ಟಡಿ ಮಾಡಿ ಹೇಳಿರ್ತಾರೋ ಅದು ಶಾಶ್ವತವಾಗಿ ಆ ಪಾಯಿಂಟು ಯಾವಾಗಲೂ ಫೇಲ್ ಆಗೋದಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ ರೀ. ಒಳ್ಳೆಯದು ವಿಠಲ್ ಉಮರಾಣಿಯವರೇ, ಇಲ್ಲಿ ತನಕ ತಾವು ತಮ್ಮ ಈ ಕೊಳವೆ ಬಾವಿಯನ್ನು ಕೊರೆಯುವಂಥ ಕಾಯಕದ ಬಗ್ಗೆ ಸಾಕಷ್ಟು ಅನುಭವಗಳನ್ನು ನಮ್ಮ ಎಲ್ಲ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ. ನಮ್ಮ ರೈತರಿಗೆ ಭಾಳ ಮುಖ್ಯವಾದಂಥ ಸಂಪನ್ಮೂಲ ಅಂತಂದ್ರೆ ನೀರು. ನೀರನ್ನು ಕೊಡುವಂಥ ಒಂದು ಕಾಯಕದೊಳಗೆ ತಾವು ತೊಡಗಿಕೊಂಡು ಸಾವಿರಾರು ರೈತರಿಗೆ ತಾವು ಅನುಕೂಲಗಳನ್ನು ಒದಗಿಸಿದ್ದೀರಿ ಮತ್ತು ಅವರ ಬಾಳಿನೊಳಗೆ ಒಂದು ಅಭಿವೃದ್ಧಿಯ ವೇಗವನ್ನು ತಾವು ತರೋದಕ್ಕೆ ಸಾಧ್ಯ ಆಗಿಸಿದ್ದೀರಿ. ಇಲ್ಲಿ ತನಕ ಏನು ತಮ್ಮ ಅನುಭವಗಳನ್ನು ನಮ್ಮ ಎಲ್ಲ ಕೇಳುವರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರನ್ನು ಕೊಡ್ತೀರಿ? ನನ್ನ ಮೊಬೈಲ್ ನಂಬರು 9844755119, ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮ. ಆತ್ಮೀಯರೇ, ಈಗೇನು ಉಮರಾಣಿಯವರು ತಮ್ಮ ನಂಬರನ್ನು ಹೇಳಿದ್ದಾರೆ, ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9874755519 ಈ ನಂಬರನ್ನು ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡ್ಬೋದು ಮತ್ತು ಅವರ ಸೇವೆಯನ್ನು ಕೂಡ ಪಡ್ಕೊಳ್ಬೋದು. ಒಳ್ಳೆಯದು ವಿಠಲ್ ಉಮರಾಣಿಯವರೇ, ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇಲ್ಲಿವರೆಗೆ ನೀವು ನಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಆಕಾಶವಾಣಿ ಕೇಂದ್ರ ಬಿಜಾಪುರ ನಿಮಗೆ ನಮ್ಮ ಒಂದು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ರೈತ ಬಾಂಧವರೇ, ಇದುವರೆಗೆ ಬೋರ್ವೆಲ್ ತೆಗೆಯುವ ಕಾಯಕದ ಅನುಭವ ಕುರಿತು ಜಮಖಂಡಿ ತಾಲೂಕು ಸಾವಳಗಿ ಗ್ರಾಮದ ವಿಠಲ್ ಉಮರಾಣಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ರೂಳಿ. ಪ್ರತಿಯೊಬ್ಬರು ರಾಷ್ಟ್ರಭಕ್ತಿಯನ್ನು ಪ್ರದರ್ಶನ ಮಾಡಿ ಮುಂದಿನ 25 ವರ್ಷ ಅಮೃತ ಕಾಲ ಅಂತ ಏನು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅದಕ್ಕೆ ಶುಭ ಆರಂಭವನ್ನು, ಶಕ್ತಿಯುತ ಆರಂಭವನ್ನು ಮತ್ತು ರಾಷ್ಟ್ರಭಕ್ತಿ ಆರಂಭವನ್ನು ಮಾಡೋ ಸಲುವಾಗಿ 13-15 ಪ್ರತಿಯೊಬ್ಬರು ತಮ್ಮ ಮನೆ ಮೇಲೆ ಧ್ವಜವನ್ನು ಹೇರಿಸಿ ಎಲ್ಲರೂ ಸೇರಿ ರಾಷ್ಟ್ರಭಕ್ತಿಯಿಂದ ಮೆರೆಯೋಣ. ನಾವೆಲ್ಲರೂ ನಮ್ಮ ನಮ್ಮ ಮನೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸೋಣ. ಪ್ರಕಟಣೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ 15% ಸಹಾಯಧನ, ಗರಿಷ್ಠ ರೂ.15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ.10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ.3 ಕೋಟಿ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಬಿಲ್ಡಿಂಗ್ ಬನಾತೆ ಸಮಯ ಸಾವಧಾನಿಯಾ ನಹೀ ಬರ್ತಿ ಹೋ ತೋ ಭೂಕಂಪ ಮೇ क्या आपका नया फ्लैट भूकंप से सुरक्षित है? फ्लैट खरीदते वक्त किसी स्ट्रक्चरल इंजीनियर से जरूर सलाह लें, साथ ही कुछ खास बातों का ध्यान रखें। क्या बिल्डिंग बनने से पहले सॉइल टेस्टिंग किया गया है? क्या नेशनल बिल्डिंग कोड 2005 के मुताबिक बिल्डिंग बनी है? याद रहे, घर सुरक्षित तो आप सुरक्षित। आपके हित में तत्पर नेशनल डिजास्टर मैनेजमेंट अथॉरिटी, भारत सरकार.

ಆಕಾಶವಾಣಿ ಎಲ್ಲ ಕೇಳುಗರಿಗೂ, ಶಿವಕುಮಾರ್ ಬಿ ಎಸ್ ವ್ಯವಸ್ಥಾಪಕ ನಿರ್ದೇಶಕರು, ಕೃಷ್ಣ ಬಗ್ಗೆ ಜಲ ನಿಗಮ ನಿಯಮಿತ ಆಕಾಶವಾಣಿ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಕೃಷ್ಣಾ ಕೊಳದಲ್ಲಿ ಮಳೆ ಮುಂಗಾರು ಜಾಗೃತವಾಗಿದ್ದು, ಸೊ ನದಿ ನೀರಿನ ಮಟ್ಟ ರೈಸ್ ಆಗ್ತಾ ಇದೆ. ಕೃಷ್ಣಾ ಕೊಳದಲ್ಲಿರ್ತಕ್ಕಂಥ ಆಲ್ಮಟ್ಟಿ ಡ್ಯಾಮ್ ಮತ್ತು ನಾರಾಯಣಪುರದಲ್ಲಿ ಸ್ಟೋರೇಜಸ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ನೀರಿನ ಮಳೆ ನೋಡಿಕೊಂಡು ಡಿಸ್ಚಾರ್ಜಸ್ ಮಾಡೋದ್ರಿಂದ ಕೃಷ್ಣಾ ಕೊಳದಲ್ಲಿ ಲೋ ಲೈಯಿಂಗ್ ಏರಿಯಾಸ್ ಅಲ್ಲಿ ಇರ್ತಕ್ಕಂಥ ಜನಗಳು ಮೇಘಡೆ ಇದಕ್ಕೆ ಶಿಫ್ಟ್ ಆಗಿ ಸುರಕ್ಷಿತವಾದ ಜಾಗಕ್ಕೆ ಹೋಗಬೇಕು ಅಂತ ಸವಿನಿಯ ಪ್ರಾರ್ಥನೆ. ಭಾರತದ ಅಮೃತ ಸ್ವಾತಂತ್ರ್ಯ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಹರ್ ಘರ್ ತಿರಂಗಾ ಅಭಿಯಾನದ ಕುರಿತು ವಿಜಯಪುರ ಜಿಲ್ಲಾಧಿಕಾರಿಗಳಾದ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ಅವರಿಂದ ಸಂದೇಶ. ಬಾಂಧವರೇ, ತಮಗೆಲ್ಲ ಗೊತ್ತಿದೆ ಇವತ್ತು ನಾವು ಭಾರತ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಕಳೆದ ಒಂದು ವರ್ಷದಿಂದ ವಿವಿಧ ರೀತಿಯಲ್ಲಿ ನಾವು ಈ ಒಂದು ಮಹೋತ್ಸವನ ಆಚರಣೆ ಮಾಡ್ತಾ ಇದ್ದೇವೆ. ಅದರ ಅಂಗವಾಗಿ ಇವತ್ತು ನಾವು ಹರ್ ಘರ್ ತಿರಂಗ ಎಂಬ ಘೋಷವಾಕ್ಯದೊಂದಿಗೆ ಮನೆ ಮನೆ ಮೇಲೆ ಧ್ವಜವನ್ನು ಹಾರಿಸುವ ಮುಖಾಂತರ ರಾಷ್ಟ್ರ ಅಭಿಮಾನವನ್ನು ಬಿಂಬಿಸಬೇಕು ಮತ್ತು ರಾಷ್ಟ್ರ ಪ್ರೇಮವನ್ನು ಅಭಿವ್ಯಕ್ತಗೊಳಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರ ನಿರ್ದೇಶನ ಕೊಟ್ಟಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿ ವಿಶೇಷವಾಗಿ ಈ 3 ದಿವಸ 13, 14, 15 ರಾಷ್ಟ್ರ ಧ್ವಜವನ್ನು ತಮ್ಮ ತಮ್ಮ ಮನೆಯ ಮೇಲೆ ಹಾರಿಸಬೇಕು ಮತ್ತು ಅದಕ್ಕೆ ಸಲ್ಲಿಸಬೇಕಾದಂಥ ಗೌರವವನ್ನು ತಾವೆಲ್ಲ ನೀಡಬೇಕಂತೇಳಿ ಮನವಿಯನ್ನು ಮಾಡ್ಕೊಳ್ತೇನೆ. Thank you.